ददातु। ॐ शान्ति शान्ति शान्ति। ಹೇತು ಫಲ ವಿಚಾರದಲ್ಲಿ ಗಮನಿಸಬೇಕಾದ ಮೂರು ವಿಷಯಗಳು. ಹೇತು ಆದಿಯೋ ಅನಾದಿಯೋ, ಫಲ ಆದಿಯೋ ಅನಾದಿಯೋ, ಬರ್ಕೊಡ. ಹೇತು ಆದಿಯೋ ಅನಾದಿಯೋ, ಫಲ ಆದಿಯೋ ಅನಾದಿಯೋ ಅಥವಾ ಎರಡೂ ಅನಾದಿಯೋ, ಅರ್ಥಾತ್ ಹೇತು ಫಲವೇ ಅನಾದಿಯೋ. ಮೂರನೇದು ಒಂದು ಹೇತುವಿನಿಂದ ಒಂದು ಬೇರೆಯೇ ಫಲ, ಆ ಫಲದಿಂದ ಮತ್ತೊಂದು ಹೇತು, ಒಂದು ಹೇತುವಿನಿಂದ ಮತ್ತೊಂದು ಫಲ, ಬೇರೊಂದು ಫಲ, ಆ ಫಲದಿಂದ ಮತ್ತೊಂದು ಹೇತು. ಹೀಗೆ ಬೀಜಾಂಕುರ ನ್ಯಾಯದಂತೆ ಅನಾದಿಯೋ ಅಂತಿರುವ ವಾದಿಯ ವಿವಕ್ಷಾದಲ್ಲಿ ಕಂಡುಬರುವ ಈ ಮೂರು ಹೇಳಿಕೆಗಳನ್ನ ವಿವಕ್ಷ, ವಾದಿಯ ವಿವಕ್ಷಾದಲ್ಲಿ ಕಂಡುಬರುವ ಈ ಮೂರು ಹೇಳಿಕೆಗಳಲ್ಲಿ ಇರುವಂತಹ ವಿಕಲ್ಪಗಳನ್ನು ಸಿದ್ಧಾಂತಿಯು ಒಂದೊಂದನ್ನಾಗಿ ಖಂಡಿಸುತ್ತಾನೆ. ಇಲ್ಲಿ ಪೂರ್ವಪಕ್ಷ ಏನು ಅಂತಂದ್ರೆ, ಈ ಸಂವಾದದಲ್ಲಿ ಅಥವಾ ಈ ಜಿಜ್ಞಾಸದಲ್ಲಿ ಪೂರ್ವಪಕ್ಷ ಏನು ಅಂದ್ರೆ, ಸಂಸಾರವು ಹೇತು ಫಲಗಳಿಂದ ಕೂಡಿದ್ದಾಗಿದೆ, ಇದು ಅನಾದಿ ಎಂಬುದು ಪೂರ್ವಪಕ್ಷ. ಅದರ ಮೇಲೆ ಜಿಜ್ಞಾಸೆ ಏನು ಅಂದ್ರೆ, ಹೇತುವು ಅನಾದಿ ಫಲವು ಅನಾದಿಯೋ, ಹೇತು ಫಲ ಎರಡೂ ಅನಾದಿಯೋ, ಹೀಗೆ ಜಿಜ್ಞಾಸೆ ಮಾಡ್ತಾ ಹೋಗೋದು, ಖಂಡಿಸ್ಬೇಕು. ಅದ್ವೈತೀಯ ಸಿದ್ಧಾಂತದಲ್ಲಿ ಅರ್ಥಾತ್ ಸಿದ್ಧಾಂತೀಯ ತಿಳುವಳಿಕೆಯಲ್ಲಿ ಸೃಷ್ಟಿ ಮಿಥ್ಯ, ನೀ ಅದನ್ನು ಒಂದಾಗಿ ಅಥವಾ ಒಂದು ಭಾಗವಾಗಿ ಸತ್ಯ ಅಂತ ಸ್ವೀಕಾರ ಮಾಡಿದರೂ ಕೂಡ ಹೇತು ಫಲ ಪ್ರವೇಶ ಆಗ್ತದೆ. ಹೇತು ಫಲ ಪ್ರವೇಶ ಆದವು ಅಂತಂದ್ರೆ ಇವೆಲ್ಲ ಗೊಂದಲಗಳು ಇರುತ್ತವೆ. ಆಯ್ತು, ಈ ಗೊಂದಲ ಪರಿಹಾರ ಮಾಡೋಣ, ಹೇತುವಿನಿಂದ ಫಲವೋ ಫಲವಿನ ಫಲದಿಂದ ಹೇತುವೋ ನಿರ್ಣಯ ಮಾಡೋಣ. ನಿವಾರಣೆ ಹೇಗೆ? ನೀವು ಅಜ್ಞಾನವು ಕಾರಣ ಅನ್ನೋದನ್ನು ತಂದಿಟ್ರೆ ಜ್ಞಾನದಿಂದ ನಿವಾರಣೆ ಅಂತ ಸಿದ್ಧ ಮಾಡ್ಲಿಕ್ಕಾಗ್ತದೆ. ನಮ್ಮ ಮೇಲೆ ಹಾರಾಡ್ತಿರ್ತೇನೆ, ಕೆಳಗೆ ಇಳಿಯುವುದು ಯಾವಾಗ? ಹೌದಪ್ಪ, ಅವಾಗ ಇವಾಗ ಕೆಳಗೆ ಇಳಿತಾನಂದ್ರೆ ಅವ್ನು ಕೂಡಿಸಿ ಅವ್ನು ತಿಳುವಳಿಕೆ ಹೇಳಬಹುದು. ಇದು ನಿನ್ನ ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿಂದ ಹೋಗಿದ್ದಿ ಈಗ ವಾಪಸ್ ಇಲ್ಲಿ ಬಂದಿದ್ದೀಯಾ, ತಿಳುವಳಿಕೆ ಹೇಳಬಹುದು ಅವನಿಗೆ. ನೀ ಎಲ್ಲೇ ಹೋದ್ರೂ ಇಲ್ಲಿಗೆ ಬರ್ತೀಯಪ್ಪ, ಅದನ್ನು ಹೋಗೋದನ್ನು ನಿಲ್ಲಿಸು, ಇನ್ನೇನು ಹೇಳಬೇಕಲ್ಲ ಹೇಳಬಹುದು ಅವನಿಗೆ. ಅವ್ ಕೆಳಗೆ ಬರುದಿಲ್ಲ ಅಂದ್ರೆ ವಾಸ್ತವಿಕತೆಗೆ ಬರ್ಬೇಕಲ್ವಾ. ಹೀಗಾಗಿ ಈ ಹೇತು ಫಲ ಜಿಜ್ಞಾಸ ಏನಿದೆಯೋ ಇದರಲ್ಲಿ ಹುಟ್ಟುವ ಸಾಧ್ಯತೆ, ಈ ಮೂರು ಸಂಗತಿಗಳು ಈ ಹೇತು ಫಲದ ವಿಚಾರದಲ್ಲಿ ಹುಟ್ಟುವ ಸಾಧ್ಯತೆ ಇದೆ. ಹೀಗೆ ಇವು ಹುಟ್ಟಿದ್ದಾದ್ರೆ ಇವುಗಳಿಗೆ ನಾವು ಖಂಡಿಸಬೇಕಾಗ್ತದೆ. ಸಿದ್ಧಾಂತಿಯು ಈಗ ಖಂಡಿಸುವ ಮಾರ್ಗದಲ್ಲಿದ್ದಾನೆ. ಅದನ್ನು ನಾವು ವಿವಕ್ಷ ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ಚೆನ್ನಾಗಿರ್ತದೆ. ಖಂಡಿಸ್ತಾ ಇದ್ದಾನೆ, ಪುತ್ರಾಜನ್ಮ ಪಿತುರ್ಯಥಾ, ಇದು ಖಂಡಿಸುವ ಮಾರ್ಗವೇ. ಮಗನಿಗೆ ತಂದೆಯು ಹುಟ್ಟಿದನು ಅನ್ನುವುದು ಹೇಗೆ ಅಸಮಂಜಸವಾಗುತ್ತದೆಯೋ ಹಾಗೆ ನಿನ್ನ ಹೇಳಿಕೆಗಳು ಹೇತು ಫಲ ಫಲ ಹೇತು ಫಲ ಹೇತು ಹೇತು ಫಲ ಫಲ ಹೇತು ಹೇತು ಫಲ ಫಲ ಹೇತು. ಸೊ ಇದು ಪುತ್ರನು ತಂದೆಗೆ ಜನ್ಮ ಕೊಟ್ಟಂತೆ. ಪುತ್ರ ಜನ್ಮ ಪಿತುಹು 237 ಭಾಷ್ಯ. ಯಥೋಕ್ತಃ ವಿರೋಧಃ ನ ಯುಕ್ತಃ ಅಭ್ಯುಪಗಂತುಂ ಇತಿ ಚೇತ ಮನ್ಯಸೆ. ಇಷ್ಟೆಲ್ಲ ಜಿಜ್ಞಾಸ ಮಾಡಿದ ನಂತರ ಮೇಲೆ ಏನು ಒಂದು ವಿರೋಧವು ಪ್ರಾಪ್ತವಾಗಿದೆಯೋ ಆ ವಿರೋಧವನ್ನ ಅಭ್ಯುಪಗಂತಂ ನ ಯುಕ್ತ, ಆ ವಿರೋಧವನ್ನು ವಿರೋಧ ಎಂದು ಒಪ್ಪುವುದಿಲ್ಲ ಅಂತ ಆಗಿದ್ದಾದರೆ ನಿನ್ನ ಅಭಿಪ್ರಾಯದಲ್ಲಿ ನಾವಂತೂ ವಿರೋಧ ತೋರಿಸಿಕೊಟ್ಟೇವೆ, ಆ ವಿರೋಧವನ್ನ ನೀನು ಒಪ್ಪುವುದಿಲ್ಲ ಅಂತಾಗಿದ್ದರೆ ಹೇಳು. ನೀವು ಎಷ್ಟೇ ವಿರೋಧ ಸಿದ್ಧ ಮಾಡಿ ತೋರಿಸಿ ನಾವೇನು ವಿರೋಧ ಅಲ್ಲ, ಇದು ಶಾಸ್ತ್ರ ಸಮ್ಮತವಾಗಿ ನಾವು ಮಾಡಿದ್ದೆ ಮಾತಾಡಿದ್ದೀವಿ ಅಂತಾನೆ ಹೇಳು. ಸೊ ವಿರೋಧವನ್ನ ನೀನು ಒಪ್ಪದೆ ಹೋದರೆ, ಯಾಕಂದ್ರೆ ಗುಡಿ ಗುಡಿ ಒಳಗೆಲ್ಲ ಸಾಕಷ್ಟು ಟಸಲ್ ಇರ್ತದೆ, ಅಲ್ಲಿ ಹೊರಗಡೆ ನೀವು ಒಳ್ಳೆಯವರು ನಾವು ಒಳ್ಳೆಯವರು, ನೀವು ಗುಡ್ಡು ಗುಡ್ಡು ನಾವು ಗುಡ್ಡು ಗುಡ್ಡು, ಒಳಗೆ ವಿರೋಧ ಇದ್ದೇ ಇರ್ತದೆ. ಆಗ ನೀನು ಮುಖ ಸಮಾಧಾನಕ್ಕಾಗಿ ಏನು ವಿರೋಧ ಇಲ್ಲ ಅಂತಂದ್ರೆ ಇತಿಚೇತ, ಒಂದು ವೇಳೆ ಹಾಗೆ ನೀವು ಅಭಿಪ್ರಾಯ ಪಟ್ಟದ್ದಾದ್ರೆ ನೋಡಪ್ಪ ನಾವು ಇನ್ನು ಮುಂದೆ ಕೆಲವು ವಿಚಾರ ಹೇಳ್ತೀವಿ, ಅದ್ರ ಬಗ್ಗೆ ನೀನೇನು ಪ್ರತಿಕ್ರಿಯೆ ಮಾಡ್ತೀಯ ಮಾಡು. ಸಂಭವೇ ಹೇತು ಫಲಯೋ ಅಸಂಬಂಧೋ ವಿಷಾಣವತ್. ಹೇತು ಫಲಯೋ ಸಂಭವೇ, ಸಂಸಾರವು ಹೇತು ಮತ್ತು ಫಲಗಳಿಂದ ಕೂಡಿದ್ದಾಗಿದೆ ಅನ್ನುವುದಂತೂ ಸಿದ್ಧ. ಪೂರ್ಣ ಜಗತ್ತು ಕಾರಣ ಕಾರ್ಯ ಸಂಬಂಧದಲ್ಲಿ ಕೂಡಿದ್ದಾಗಿದೆ. ಹೇತು ಫಲ, ಹೇತು ಅಂದ್ರೆ ಕಾರಣ, ಫಲ ಇದು ಕಾರ್ಯ. ಹಾಗಾಗಿದ್ದಾದ್ರೆ ತ್ವಯ ಕ್ರಮ ಏಷಿತವ್ಯ, ಅದರ ಒಂದು ಕ್ರಮವನ್ನು ನನಗೆ ಹೇಳು. ಹೇತು ಮೊದಲು ಫಲ ನಂತರವು, ಫಲವು ಮೊದಲು ಹೇತು ನಂತರವು, ಎರಡು ಚರ್ಚೆ ಜೊತೆಗೆ ನಾನು ನೋಟ್ಸ್ ನ ಕೊಟ್ಟೇನು ನೋಡಿ. ಹೇತು ಫಲ ಜೊತೆ ಜೊತೆಗೇನೆ ಆಗಿವೆಯೋ, ಹೇತು ಮೊದಲಾಗಿ ಫಲ ನಂತರವು, ಫಲವು ಮೊದಲಾಗಿ ಹೇತು ನಂತರವು, ಇದನ್ನು ನನಗೆ ತಿಳಿಸಿಕೊಡು. ಯುಗಪತ್ ಸಂಭವೇ ಸ್ಮಾತ್, ಜೊತೆ ಜೊತೆಗೆ ಏಕಕಾಲಕ್ಕೆ ಹೇತು ಫಲ ಎರಡು ಆಗಿವೆ ಅಂತ ಆಗಿದ್ದಾದ್ರೆ ದನದ ಕೊಂಬಿನಂತೆಯೇ? ಪ್ರಶ್ನೆ. ದನದ ಕೊಂಬು ಒಂದಾದ್ಮೇಲೆ ಒಂದು ಏನು ಜೊತೆ ಜೊತೆಗೆ ಹಾಗಾಗಿದೆಯಾ ನಿಂದು? ಏತು ಫಲ ಇವೆರಡು ಆತನ ಮೊಲದ ಕೊಂಬಿನಂತೆ ವಿಷಾಣವತ ಸಂಬಂಧ. ವಿಷಾಣವತ, ವಿಷಾಣ ಅಂದ್ರೇನು? ಕೊಂಬು. ಅಹು ಅಂದ ಅಂತ ಇಟ್ಕೊಳ್ರಿ. ಹೌದು ಹೌದು, ಮೊಲದ ಕೊಂಬಿನಂತೆ ಏಕಕಾಲಕ್ಕೆ. ಎಡಕೊಂಬು ಬಲಕೊಂಬಿಗೆ ಸಂಬಂಧ ಇಲ್ಲ, ಬಲಕೊಂಬು ಎಡಕೊಂಬಿಗೆ ಸಂಬಂಧ ಇಲ್ಲ, ಹೌದಾ? ಹೌದು. ಹಾಗಾದ್ರೆ ಹೇತುವಿಗೆ ಫಲ ಸಂಬಂಧ ಇಲ್ಲ, ಫಲಕ್ಕೆ ಹೇತು ಸಂಬಂಧ ಇಲ್ಲ, ಹೌದಾ? ಹೇತು ಫಲಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆಯ್ತು, ಸಂಬಂಧ ಇಲ್ಲ ಅಂತ ಅವನು ಅಂದ್ಬಿಟ್ಟ ಅಂತಂದ್ರೆ ಜಗತ್ತಿಗೆ ಅಸ್ತಿತ್ವನೇ ಇಲ್ಲ. ಬೆಂಕಿಯಲ್ಲಿ ಕೈಯನ್ನ ಇಟ್ಟ ಕಾರಣವಾಗಿ ಸುಟ್ಟಿತು. ಸುಡುತ್ತದೆ ಎಂದು ಗೊತ್ತಿದ್ದು ನಾನು ಬೆಂಕಿಯಲ್ಲಿ ಕೈ ಇಟ್ಟೆ. ಯಾವ್ದು ಮೊದಲು, ಯಾವ್ದು ನಂತರ? ಕಾರ್ಯ ಮೊದಲು, ಕಾರಣ ಮೊದಲು? ಜೊತೆ ಜೊತೆಗೆ ಬೀಜ ಮೊದಲು, ವೃಕ್ಷ ಮೊದಲು? ಬೀಜ ಮೊದಲು, ವೃಕ್ಷ ಮೊದಲು? ಬೀಜ ಕಾರಣ, ವೃಕ್ಷ ಫಲ. ನೀನ್ ಒಂದ್ ಟ್ರೇಸ್ ಮಾಡ್ಲೇಬೇಕು. ಈಗ ಜಿಜ್ಞಾಸದಲ್ಲಿ ಎರಡು ಏಕಕಾಲಕ್ಕೆ ಅಂತ, ಬೀಜ ಮತ್ತು ಫಲ ಏಕಕಾಲಕ್ಕೆ. ತಗಳಪ್ಪ, ಇಲ್ಲಿ ಬೀಜ ಇದೆ, ಎಲ್ಲಿದೆ ವೃಕ್ಷ? ನೀನೆಲ್ಲ ಹೇಳ್ಬೋದು, ಪೊಟೆನ್ಶಿಯಲ್ ಆಗಿದೆ, ಅವ್ಯಕ್ತವಾಗಿದೆ, ಅವ್ಯಾಕೃತವಾಗಿದೆ, ಸೂಕ್ಷ್ಮವಾಗಿದೆ, ನೀನೆಲ್ಲ ಹೇಳ್ಬೋದು. ಆದ್ರೆ ಆ ಸೂಕ್ಷ್ಮತೆ ನಿನಗಿದೆ, ನನಗಿಲ್ಲ. ನನಗೊಂದು ಬೀಜ ಇದೆ ಅಷ್ಟೇ. ಇದೆ ಅದೇ ಪ್ರಕಾರ ವೃಕ್ಷ, ವೃಕ್ಷ ಇದೆ, ಬೀಜ ಇಲ್ಲ. ಇಲ್ಲ, ಫಲ ಇದೆ ನೋಡಿ, ಫಲ ಇದೆ. ಆ ಫಲ ಬಿಡಿಸಿಕೊಡ್ತಾನೆ, ಸುಲಿದ ಬೀಜ ಕೊಡ್ತಾನೆ. ಇವನ್ ಹೇಳ್ತಾನೆ ವೃಕ್ಷ ಇಲ್ಲ, ಎಲ್ಲಿ ಬೀಜವೋ ಅಲ್ಲಿ ವೃಕ್ಷ ಇಲ್ಲ, ಎಲ್ಲಿ ವೃಕ್ಷವೋ ಅಲ್ಲಿ ಬೀಜ ಇಲ್ಲ. ಮತ್ ಜೊತೆ ಜೊತೆಗೆ ಹೆಂಗೆ, ಏಕಕಾಲಕ್ಕೆ ಹೆಂಗೆ? ಜಿಜ್ಞಾಸ ಸಿದ್ಧಾಂತಿಯು ಟು ದ ರೂಟ್ ಹಿ ವಿಲ್ ಗೋ ಅಂಡ್ ಇರಾಡಿಕೇಟ್ ದಿ ಕಾಸ್. ದಟ್ಸ್ ಹೌ ಇಟ್ ಈಸ್. ಅವನು ವಿರೋಧ ಪಕ್ಷದವನು, ಸಿಕ್ಕಾಕೋಬೇಕು ಅವನು, ಅಲ್ಲಿ ತನಕನೇ ಬಿಡಬಾರ್ದು ಅವನಿಗೆ. ಭಾಷೆ 238. ಸಂಭವೇ ಉತ್ಪತ್ತೌ ಹೇತು ಫಲಯೋಃ ಕ್ರಮಃ ಯೇಷಿತವ್ಯಃ ಅನ್ವೇಷ್ಟವ್ಯಃ ತ್ವಯಾ ಹೇತುಃ ಪೂರ್ವಂ ಪಶ್ಚಾತ್ ಫಲಂ ಚ ಇತಿ. ಸಂಭವ, ಸಂಭವ ಅಂದ್ರೆ ಹುಟ್ಟುವಿಕೆ. ಹುಟ್ಟುವಿಕೆ ವಿಚಾರದಲ್ಲಿ ಸೃಷ್ಟಿ ಜಾಯತೆ, ಸೃಷ್ಟಿಯು ಅಜಾಯತಂ ಹುಟ್ಟಿತು. ಸೃಷ್ಟಿಯು ಹುಟ್ಟಿತು ಅಂತಾಗಿದ್ದಾದರೆ ಭೂತಕಾಲ ಅಜಾಯತ. ಸೃಷ್ಟಿಯು ಹುಟ್ಟಿತ್ತು ಅಂತಾಗಿದ್ದಾದ್ರೆ ಅದು ಕಾರ್ಯ ಅನ್ಸ್ಕೊತದೋ ಕಾರಣ ಅನ್ಸ್ಕೊತದೋ? ಕಾರ್ಯ, ಕಾರ್ಯ ತಾನೆ. ಆಮೇಲೆ ಕಾರಣ ಏನು? ಸೃಷ್ಟಿಯು ಸಂಭವೇ ಅಂತ ಹೇಳ್ತಾನೆ. ಉತ್ಪತ್ತವು ಸಂಭವೇ ಇಸ್ ಈಕ್ವಲ್ ಟು ಉತ್ಪತ್ತವು. ಆವಾಗ ಏನಾಗ್ತದೆ, ನಾನು ಮೊದಲೇ ಹೇಳಿದೆ ನಿಮಗೆ, ಸೃಷ್ಟಿಯು ಸೃಷ್ಟಿಯ ಹುಟ್ಟು ಸತ್ಯ ಎಂದು ಸ್ವೀಕರಿಸಿದಾಗ ಮಾತ್ರ ಈ ಎಲ್ಲ ಜಿಜ್ಞಾಸೆಗಳು ಬರ್ತವೆ. ಬಟ್ ವೆರಿ ಫ್ಯಾಕ್ಟ್ ಹಿ ಡಸಂಟ್ ಹ್ಯಾವ್ ಇನಫ್ ಮೆಚುರಿಟಿ ಟು ಸಿ ವೆದರ್ ಇಸ್ ರಿಯಲ್ ಅನ್ರಿಯಲ್ ಆರ್ ಅಪರೆಂಟ್. ಇದು ಸತ್ಯವೋ ಇದು ಸುಳ್ಳೋ ಇದು ತೋರಿಕೆಯೋ, ಈ ಪಾಯಿಂಟ್ ಅನ್ನ ನಾವು ಜಿಜ್ಞಾಸೆ ಮಾಡಲಿಕ್ಕೆ ಸಾಕಷ್ಟು ಸೂಕ್ಷ್ಮತೆ ಬೇಕು. ಸುಮ್ಮನೆ ಕುಡ್ಕಪ್ಪ ನಾನು ನಿಮ್ಗೆ ತೋರಿಸ್ಕೊಳ್ಳಿ ಇದು ಸತ್ಯವನ ಅಲ್ಲ ಇದು ಸುಳ್ಳ ಅಲ್ಲ ಇಷ್ಟಕ್ಕೆ ಆಗೋದಿಲ್ಲ, ಅವನ್ನೆಲ್ಲ ಬಿಟ್ಟೋಗ್ಬಿಡ್ತಾನೆ. ಇದು ಎಷ್ಟು ಸೂಕ್ಷ್ಮ ವಿಷಯವೋ ಅಷ್ಟು ಸೂಕ್ಷ್ಮ ಬುದ್ಧಿ ಅವನಿಗಿರ್ಬೇಕು. ಮೊದಲು ಅವ ಇದನ್ನು ಸ್ವೀಕಾರ ಮಾಡಬೇಕು, ಇದು ಸತ್ಯವೂ ಅಲ್ಲ ಇದು ಸುಳ್ಳು ಅಲ್ಲ ಇದು ತೋರಿಕೆ. ಸೊ ಇದು ಹೇಗಿರ್ತದೆ ಉಪನಿಷತ್ ಆರ್ಗ್ಯುಮೆಂಟ್ಸ್ ಅಂತಂದ್ರೆ, ಅವನ ಬಾಯಿಂದನೇ ಬರ್ಬೇಕಾವಿಲ್ಲ. ನಾವು ಹೇಳಿದ್ರೆ ವೇದಾಂತ ಕಂಡೀಷನ್ ಮಾಡ್ದಂಗೆ ಆಗ್ತದೆ. ಡಿಕಂಡೀಷನ್ ಮಾಡ್ಲಿಕ್ಕೆ ಬಂದವ್ರು ನಾವು ಕಂಡೀಷನ್ ಯಾಕೆ ಮಾಡ್ಲಿಕ್ಕೆ ಹೋಗ್ಬೇಕು? ಲೆಟ್ ಹಿಮ್ ಟಾಕ್, ಅವನು ಹೆಂಗೂ ಮಾತಾಡೋ ಚಟ ಬಹಳ ಅದು. ಅಲ್ಲಿ ತೊರವಿ ಗಲ್ಲಿ ಆಗೋ ಬಾಳ್ಬೇಕರ ಗಲ್ಲಿ ಆಗೋ ಹೋಗಿ ಕೂತ್ಕೊಂಡು ಮಾತಾಡೋಕ್ಕಿಂತ ಇದು ಮಾತಾಡಲಿ, ಬಿಡಿ ಮಾತಾಡಲಿ, ಬಿಟ್ಬಿಡಿ ಅವನಿಗೆ. ಸಂಸಾರ ಅನ್ನುವುದು ಹೇತು ಫಲಗಳಿಂದ ಕೂಡಿದ್ದೇ ಆಗಿದ್ದಲ್ಲಿ ಒಂದು ಕ್ರಮವನ್ನ ಅನುಸರಿಸಪ್ಪ. ಈ ಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಅನುಭವಕ್ಕೆ ಬಂದದ್ದೇ ನಿನಗೆ, ಜಗತ್ತು ಇದೆ. ಜಗತ್ತಿದೆ ಅಂದ್ರೆ ಏನು? ಉಂಟಾಯ್ತು ಅಂತ ಅರ್ಥ. ಉಂಟಾಯ್ತು ಅಂದ್ರೆ ಇದರರ್ಥ ಏನು? ಇದ್ರ ಹಿಂದೆ ಕಾರಣ ಇದೆ ಅಂತ ಹೇಳ್ತದೆ. ಯಾವ ಕಾರಣದಿಂದಾಗಿ ಉಂಟಾಯಿತು? ಒಂದು ಇನ್ನೂರು ರೊಟ್ಟಿ ಮಾಡಿಟ್ಟಿರ್ತಾರ, ಜೋಳದ ರೊಟ್ಟಿ ನೋಡ್ತೀರಾ, ಓ ಏನಪ್ಪ ಇಷ್ಟು ರೊಟ್ಟಿ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ? ಇಮ್ಮಿಡಿಯೇಟ್ಲಿ ಕಾರಣ. ಉಂಟಾಯಿತು ಅನ್ನುವಂತ ವಿಚಾರವಾಗಿದ್ದಾದರೆ ಕಾರಣ ಏನು? ಹೇತು. ಆವಾಗ ಏನಾಗ್ತದಂದ್ರೆ ಹೇತು ಫಲಗಳ ಮಿಶ್ರಣದಲ್ಲಿ ನಮಗೆ ಈ ಜಗತ್ತು ಕಾಣ್ತಾ ಇದೆ. ಆ ಹೇತು ಫಲಗಳನ್ನ ಆನಂತರ ಮೊದಲು ಜಗತ್ತು ಇದೆ ಅನ್ನೋದನ್ನ ಒಪ್ಕೋಬೇಕು, ಆಮೇಲೆ ಎರಡನೇದ್ದು ಈ ಜಗತ್ತು ತೋರಿಕೆಯಾಗಿದೆ ಅನ್ನೋದನ್ನು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಂದ್ರೆ ಸತ್ಯ ಇದೆ ಅಂತ ನೀವು ಒಪ್ಕೋಬೇಕು. ಇದು ಸತ್ಯ ಇದೆ ಅಂತಾಗಿದ್ದಾದ್ರೆ ಈ ಸತ್ಯವಾದ ಈ ಜಗತ್ತು ಉಂಟಾಗಿದೆ ಅಂತ ಆಗ್ತದೆ. ಉಂಟಾಗಿದೆ ಅಂದ್ರೆ ಜಗತ್ತಿಗೆ ಕಾರಣ ಏನು? ನಿಮ್ಮ ವ್ಯವಹಾರದಲ್ಲಿ ಇದು ಮಾತಾಡ್ತೀರಿ, ಅವ್ರು ಬಡವ್ರು ಯಾಕೆ ಹುಟ್ಟಿದ್ದಾರೆ, ಅವ್ರ ಭಿಕ್ಷುಕರು ಯಾಕೆ ಹುಟ್ಟಿದ್ದಾರೆ, ಇವ್ರು ಶ್ರೀಮಂತರು ಯಾಕೆ ಹುಟ್ಟಿದ್ದಾರೆ, ಇವ್ರಿಗೆ ಕಾರ್ ಯಾಕೆ ಕೊಂಡ್ಕೊಂಡಿದ್ದಾರೆ, ಅವ್ರ ಇನ್ನೂ ಸೈಕಲ್ ಯಾಕೆ ಇಟ್ಕೊಂಡಿದ್ದಾರೆ, ಅವ್ರ ನಡ್ಕೋತ ಯಾಕೆ ಹೋಗ್ತಾರೆ, ಇವ್ರ ಸಂಬಳ ಇಷ್ಟೇ ಯಾಕೆ, ಅವ್ರ ಆದಾಯ ಅಷ್ಟು ಯಾಕೆ, ಇವ್ರಿಗೆ 12 ಮಕ್ಳು ಯಾಕೆ, ಇವ್ರಿಗೆ 2 ಮಕ್ಳು ಯಾಕೆ? ಸತ್ಯ ಅನ್ನೋದನ್ನ ಇಟ್ಕೊಂಡಾಗ ಮುಂದೆ ಇವೆಲ್ಲ ಪ್ರಶ್ನೆ ಬರುತ್ತಾನೆ. ಅದು ಯಾಕೆ ಯಾಕೆ ಯಾಕೆ ಅಂದ್ರೆ ಏನು ಕಾರಣ ತಾನೆ? ಒಂದೊಂದಕ್ಕೆ ಯಾಕೆ ಅಂತ ಹುಡುಕ್ಬೇಕೇನು? ಎಲ್ಲದಕ್ಕೂ ಒಟ್ಟು ಯಾಕೆ ಅಂತ ಹುಡುಕ್ಬೇಕಾ? ಎಲ್ಲದಕ್ಕೂ ಒಟ್ಟು ಯಾಕೆ ಅಂತ ಹುಡುಕಿದ್ರೆ ಕಾರಣ ಅಂತ, ಜಗತ್ತಿಗೆ ಕಾರಣ. ಅದೇ ಜಗತ್ತಿಗೆ ಕಾರಣ. ಹಾ ಹೌದು ಹೌದು ಕಾರಣ. ಹೇಳಪ್ಪ ಹಂಗಾರೀಗ, ಕಾರಣ ಅದು ಹೇತು, ಉಂಟಾಗಿದೆ ಜಗತ್ತು ಇದು ಫಲ, ಹೇತು ಫಲ, ಫಲದಿಂದ ಫಲದಿಂದ ಹೇತುನು, ಹೇತುನಿಂದ ಫಲವೋ ಹೇಳು. ಕ್ರಮ ಅನ್ವೇಷ್ಟವ್ಯ, ಇವು ಎರಡರಲ್ಲಿ ಯಾವುದು ಮೊದಲು ಯಾವುದು ನಂತರ ಅದಕ್ಕೆ ಕ್ರಮ ಅಂತ ಕರೀತೀವಿ. ಮೊದಲು ಏನು ಅಜ್ಜ ಸ್ವಾಮೀಜಿ ರೂಮ್ ಬರ್ತದೆ, ಬರೋರೆಲ್ಲರೂ ಅಲ್ಲಿ ಹಾಜರಿ ಹಾಕ್ಬೇಕು ಕ್ರಮ, ಅಲ್ಲಿ ಹಾಜರಿ ಹಾಕ್ಬೇಕು. ಅವ್ರು ಸ್ಕ್ರೀನಿಂಗ್ ಮಾಡ್ತಾರೆ ಅಂತ ನೀವು ಒಳಗೆ ಸಮಾಧಾನವಾಗಿ ಆರಾಮಿದ್ದೀರಿ ನೀವು. ನಂತರ ಏನು ಬರ್ತದೆ, ಗೆಸ್ಟ್ ರೂಮ್ ಬರ್ತವೆ ಕ್ರಮ. ನಂತರ ಏನು ಬರ್ತದೆ, ಗುರು ಮಂದಿರ ಬರ್ತದೆ ಕ್ರಮ. ಯುಗಪತ್ ಏನು ಆಗುವುದಿಲ್ಲ. ಅಕಸ್ಮಾತ್ ಎಲ್ಲ ಒಟ್ಟು ಸೇರಿ ಒಂದು ಧಮಾರ್ ಅಂತ ಆಗ್ಬಿಡ್ತಪ್ಪ, ಇಲ್ಲ ಧಮಾರ್ ಅಂತ ನಾಶ ಆದೀತೋ ಏನೋ ಗೊತ್ತಿಲ್ಲ, ಅದು ಉಂಟ ಕ್ರಮ ಬೇಕ್ರಿ. ಅದಕ್ಕೆ ಅನ್ವೇಷ್ಟವ್ಯ, ನೀ ಹುಡುಕದನ ಪ್ರಯತ್ನ ಮಾಡು. ಹೇತು ಮೊದಲು ಫಲ ನಂತರವೋ, ಫಲ ಮೊದಲು ಹೇತು ನಂತರವೋ ಹುಡುಕು. ಹೇತು ಪೂರ್ವಂ ಪಶ್ಚಾತ್ ಫಲಂ ಚೈತಿ, ಮೊದಲು ಹೇತು ನಂತರ ಫಲ, ಅಥವಾ ಮೊದಲು ಫಲ ನಂತರ ಹೇತು. ಅನ್ವೇಷ್ಟವ್ಯ, ನೀನದನ್ನ ಚಿಂತನೆ ಮಾಡು. ಇತಶ್ಚ ಯುಗಪತ್ ಸಂಭವೇ ಯಸ್ಮಾತ್ ಹೇತುಫಲಯೋ ಕಾರ್ಯಕಾರಣತ್ವೇನ ಅಸಂಬಂಧ. ಅಥವಾ ಇತಶ್ಚ ಹೀಗೂ ಇರ್ಬೋದಲ್ವೇ, ಇತಶ್ಚ ಅಂದ್ರೇನು, ಹೀಗೂ ಇರ್ಬೋದಲ್ವೇ, ಈ ಕಾರಣದಿಂದಲೂ ಇರ್ಬೋದಲ್ವೇ, ಏನದು ಅಂತಂದ್ರೆ ಇತಶ್ಚ ಯುಗಪ ಸಂಭವೇ. ಹೇತು ಫಲಗಳು ಏನಾಗಿವೆ, ಏಕಕಾಲ. ಯುಗಪ ಸಂಭವೇ ಯಸ್ಮಾತ್ ಹೇತು ಫಲಯೋ ಕಾರ್ಯಕಾರಣತ್ವೇನ ಅಸಂಬಂಧ. ಒಂದು ವೇಳೆ ಹೇತು ಫಲಗಳು ಏಕಕಾಲಕ್ಕೆ ಉಂಟಾಗಿದ್ದಾದರೆ ಅವು ಒಂದಕ್ಕೊಂದು ಯಾವ ಸಂಬಂಧವೂ ಇಲ್ಲ. ಏಕಕಾಲಕ್ಕೆ ಯಾವಾಗ ಉಂಟಾಗ್ತದೋ ಅದರೊಳಗೆ ಹೇತು ಯಾವುದು ಫಲ ಯಾವ, ಏಕಕಾಲಕ್ಕೆ ಆಗಿದ್ದಾದರೆ ಹೇಳು ಕಾರಣ ಯಾವುದು ಕಾರ್ಯ ಯಾವುದು. ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, ಅದು ಕಾರ್ಯಕಾರಣದ ಅಸಂಬಂಧ, ಸಂಬಂಧನ ಬರೋದಿಲ್ಲ. ಯಾವುದು ಏಕಕಾಲಕ್ಕೆ ಉಂಟಾಗ್ತದೋ ಅದಕ್ಕೆ ನೀವು ಕಾರ್ಯ ಕಾರಣ ಅನ್ನುವ ಸಂಬಂಧವನ್ನು ಹುಡುಕ್ಲಿಕ್ಕೆ ಆಗೋದೇ ಇಲ್ಲ. ಅಂದ್ರೆ ಏನರ್ಥ ಆಯ್ತು, ಯುಗಪತ್ ಅಸಂಭವೇ. ಯಥಾ ಯುಗಪತ ಸಂಭವತೋ ಸವ್ಯ ಇತರ ಗೋವಿಷಾಣಯೋ. ಇವನ್ ಅವಳಿ ಮಕ್ಕಳು ಕೂಡ ಒಂದ್ ಸೆಕೆಂಡರೇ ವ್ಯತ್ಯಾಸ ಆಗುತ್ತೆ ಅದರೊಳಗೆ. ಮತ್ತೆ ನೀವು ಹೇಳ್ತೀರಿ ಇದು ಮೊದಲನೇದ್ದು ಇದು ನಂತರದ್ದು ಅಂತ ಹೇಳ್ತಾರೆ. ವ್ಯವಹಾರ ಎಷ್ಟು ಸೂಕ್ಷ್ಮದ ಅಂದ್ರೆ ನೀವು ಕಾರ್ಯ ಕಾರಣ ಇಟ್ಕೊಂಡೇ ವ್ಯವಹಾರ ಮಾಡ್ಬೇಕಾಗ್ತದೆ, ಬಿಟ್ಟು ನಾವು ವ್ಯವಹಾರ ಮಾಡೇ ಇಲ್ಲ. ಇವತ್ತು ಮೊದಲನೇ ಮಗ, ಇವ ಎರಡನೇ ಮಗಳು, ಮೂರನೇ ಮಗ, ಪರಿಚಯ ಮಾಡಿಕೊಡ್ತೀರಿ. ಫ್ಯಾಮಿಲಿ ಒಂದೇ ಫ್ಯಾಮಿಲಿ, ಯುಗಪತ್ ಫ್ಯಾಮಿಲಿ. ಆದ್ರೆ ಪರಿಚಯ ಮಾಡುವಾಗ ಯುಗಪತ್ ಮಾಡ್ತಾರನ, ಒಂದೇ ಮಾಡ್ತೇವೆ ನಾವು. ಫ್ಯಾಮಿಲಿ ವಿಚಾರದಲ್ಲಿ ಕೂಡ ಹೀಗಿದೆ, ವ್ಯವಹಾರದಲ್ಲೂ ಹೀಗಿದೆ. ಕಾರ್ಯಕಾರಣ ಇಟ್ಕೊಳ್ಳೇಬೇಕಾಗ್ತದೆ. ಇಂಥದ್ದಕ್ಕೆ ಕಾರ್ಯ ಅಂತಾರೆ, ಇಂಥದ್ದಕ್ಕೆ ಕಾರಣ ಅಂತಾರೆ. ಇದು ಕಾರ್ಯ ಇದು ಕಾರಣ ಅನ್ನುವಂತಹ ಸಂಬಂಧವೇ ಇರೋದಿಲ್ಲ ಯುಗಪತ್ ಆಗಿದ್ದೆ ಆದರೆ. ಯುಗಪತ್ ಆಗಿದ್ದಾದ್ರೆ, ಏಕಕಾಲಕ್ಕನೆ ಉಂಟಾಯಿತು ಅಂತ ಆಗಿದ್ದಾದ್ರೆ, ಇದು ಕಾರ್ಯ ಇದು ಕಾರಣ ಅಂತ ನಿಮಗೆ ಶೋಧ ಮಾಡಿ ತೋರಿಸ್ಲಿಕ್ಕೆ ಆಗೋದೇ ಇಲ್ಲ, ಭೇದ ಮಾಡಿ ತೋರಿಸ್ಲಿಕ್ಕೆ ಆಗೋದೇ ಇಲ್ಲ. ಹೇಗೆಂದರೆ ಸವ್ಯ, ಸವ್ಯ ಅಂದ್ರೆ ಏನ್ರಿ, ಬಲನ ಎಡನ? ಬಲ. ಅಪಸವ್ಯ ಅಂದ್ರೆ ಎಡ. ಈಗ ಎಡಕೊಂಬು ಯಾವುದು, ಬಲಕೊಂಬು ಯಾವುದು, ಯಾವುದ್ರೊಳಗೆ? ಗೋವಿನ ಕೊಂಬುಗಳಲ್ಲಿ ಎಡಕೊಂಬು ಮೊದಲು, ಬಲಕೊಂಬು ಮೊದಲು? ಯಾವುದಲ್ಲ, ಮೊದಲು ಯಾವುದು? ಎಡಕೊಂಬಿನಿಂದಾಗಿ ಬಲಕೊಂಬು ಉಂಟಾಯ್ತು, ಬಲಕೊಂಬಿನಿಂದಾಗಿ ಎಡಕೊಂಬು ಉಂಟಾಯ್ತು ಅನ್ನುವ ವಿಚಾರ ಬರೋದಿಲ್ಲ ಯುಗಪತ್. ಹಾಗೆ ನಿನ್ನ ವಿಚಾರದಲ್ಲಿ ಕೂಡ ಹೇತು ಮೊದಲು ಫಲ ನಂತರ, ಫಲ ಮೊದಲು ಹೇತು ನಂತರ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಯುಗಪತ್ ಅಂತಾಗಿದ್ದಾದರೆ ಸಂಭವತಃ ಸವ್ಯ ಇತರ ಗೋ ವಿಷಾಣಯೋಹೋ, ಹಸುವಿನ ಕೊಂಬು ಅಥವಾ ದನದ ಕೊಂಬು ಸವ್ಯ ಇತ್ಯಾದಿ ವಿಷಯದಲ್ಲಿ ಹೇಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಕೂಡ ಒಂದು ಮೊದಲು ಒಂದು ನಂತರ ಅಂತ ನಿನ್ನ ಯುಗಪತ್ ವಿಷಯದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ದಟ್ಸ್ ಇಟ್. 239 ಕಥಂ ಅಸಂಬಂಧ ಇತಿ ಆಹ್. ಹಾಗ್ರಿ, ನೀವು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತೀರಿ. ಕೊಂಬು ಏಕಕಾಲಕ್ಕೆ ಆದ್ರೆ ಏನಾಯ್ತು, ಸಂಬಂಧವು ಒಂದಕ್ಕೊಂದು ಸಂಬಂಧ ಇವೆ. ಈ ಮೂಡಲ ದನಗಳನ್ನ ಬಹಳ ಅನುಭವಿಸಿದಾನೆ ಅಂತ ಕಾಣಿಸ್ತು. ಅವು ಮೂಡಲ ಕೊಂಬುಗಳು, ಮೂಡಲ ದನಗಳ ಕೊಂಬುಗಳು ಭಾರಿ ಇದೊಂದು ವಿಶೇಷ. ಒಂದೊಂದು ಜಾತಿಯ ದನಗಳಿಗೂ ಒಂದೊಂದು ವಿಶೇಷತೆ ಇರುತ್ತದೆ. ಈ ಮೂಡಲ ಜಾತಿ ದನಗಳೇನಿರ್ತವೆ ಅವು ಹೀಗೆ ಬರ್ತವೆ, ಹಿಂಗೆ ಹಿಂಗೆ ಆಹ. ಅದು ಅದ್ರ ಮೇಲೆ ಗುರುತಿಸ್ಬೇಕು ಇದು ಮೂಡ್ಲ ಅಂತ. ನಮ್ ಕಡೆಗೆಲ್ಲ ಮೂಡ್ಲ, ಅದು ಇನ್ನೊಂದಿನ ಬಂದಿದ್ದಾರೆ ಇಂಪಾರ್ಟೆಂಟ್ ಅದು. ಇಲ್ರಿ ಆ ಥರ ಇಲ್ಲ, ಇದೇನೋ ಒಂಥರ ಬೇರೆ ಅದು, ಕೆಲವು ಹಿಂಗಿರ್ತಾವ, ಒಂದು ಹಿಂಗೆ ಒಂದು ಹಿಂಗೆ ಹಿಂಗಿರ್ತಾವ ಅಂತ ಹಿಂಗಿರ್ತಾವ. ಸೊ ಮೂಡ್ಲ ಜಾತಿ ಪಕ್ಕ 100% ಅಂತಂದ್ರೆ ಹಿಂಗೆ. ರೂಟ್ನಲ್ಲಿ ಸಂಬಂಧ ಇರ್ತದೆ ಅಂತ ನಾವ್ ಯಾಕೆ ಗುರುತಿಸಬಾರ್ದು ಅಂತ ನಾವ್ ಅಂತ ನಾವ್ ಯಾಕೆ ಗುರುತಿಸಬಾರ್ದು? ಅದಕ್ಕೆ ನಾನು ಮೂಡ್ಲು ಜಾತಿ ಇದ್ದಾನ ಬಾಳ ನೋಡ್ಬೇಕವ, ಅದು ಅನುಭವದಲ್ಲಿ ಬಂದಿದೆ. ಅವನು ಹೇಳ್ತಾನೆ ಕಥಂ ಅಸಂಬಂಧ ಇತಿ, ಹೇಗ್ರಿ ನೀವು ಹೇಳ್ತೀರಿ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತೇಳಿ. ನೋಡ್ರಿ ಮೂಡ್ರ ಜಾತಿ ಇದ್ದಾನಂದ್ರೆ ಹೋಗ, ಅವು ಎರಡು ಏಕಕಾಲಕ್ಕೆ ಆದ್ರೂ ಕೂಡ ಒಂದಕ್ಕೊಂದು ಸಂಬಂಧವೂ ಇಲ್ಲ. ಒಂದಕ್ಕೊಂದು ಸಂಬಂಧ ಅಂದ್ರೆ ಏನ್ ಗೊತ್ತಾ, ಒಂದ್ ಕೊಂಬ್ ಮುಡಿದ್ರು ಇನ್ನೊಂದ್ ಕೊಂಬ್ ಮುಗಿಬೇಕು, ಒಂದ್ ಕೊಂಬ್ ಸೀಳಿದ್ರೆ ಇನ್ನೊಂದ್ ಕೊಂಬ್ ಆಟೋಮೆಟಿಕ್ಲಿ ಅದ್ರ ಜೊತೆ ಜೊತೆಗೆ ಅದು ಸೀಳ್ಬೇಕು. ಒಂದ್ ಅನುಭವ ತೋರಿಸ್ಕೊಳ್ಳಿ ನೋಡಂತೆ. ಇಲ್ರಿ ಅದು ಕೊಂಬು ಅಲ್ಲಿ ಸಿಕ್ಕಾಕೊಂಡಿತ್ತು, ಬಹಳ ಪ್ರಯತ್ನ ಮಾಡಿದ್ವಿ, ಅದು ಕೊಯ್ ತೆಗಿಬೇಕಾದ್ರೆ ಮುಗಿದ್ರೆ ಕೊಯ್ಲಿಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ನೀನು ಸಂಬಂಧ ಹೆಂಗ ಅಂತ ಕೇಳ್ತೀಯ, ಆಯ್ತು ಕೇಳಿದ್ವಿ. ಫಲಾದುತ್ಪದ್ಯಮಾನ ಸನ್ ನತಿ ಹೇತು ಪ್ರಸಿದ್ಧತಿ, ಅಪ್ರಸಿದ್ಧ ಕಥಂ ಹೇತು ಫಲಮುತ್ಪಾದಯಿಷ್ಯತಿ. ಫಲಾದುತ್ಪದ್ಯಮಾನ ಸನ್ ನತಿ ಹೇತು ಪ್ರಸಿದ್ಧತಿ, ಅಪ್ರಸಿದ್ಧ ಕಥಂ ಹೇತು ಫಲಮುತ್ಪಾದಯಿಷ್ಯತಿ. ಫಲ ಉಂಟಾಗುವಂತ ವಿಷಯವೋ ಏನು ಲಭ್ಯ ಇದ್ದ ವಿಷಯವೋ. ಕನ್ನಡ ಶಬ್ದಗಳನ್ನ ಕರಾರು ವಾಕ್ಯ ಪ್ರಯೋಗ ಮಾಡಬೇಕಾಗ್ತದೆ. ಕೆಲ ಸಲ ಶಬ್ದಗಳಲ್ಲಿ ನಾನು ಗ್ಯಾಪ್ ಯಾಕೆ ತಗೋತೀನಿ ಅಂತಂದ್ರೆ, ಈ ಶಬ್ದ ಎಷ್ಟು ಮಟ್ಟಿಗೆ ಸರಿಯಾಗಿ ಪ್ರವಾಸ ಮಾಡ್ತದ ಅಂತ ನಾನು ಗುರುತಿಸ್ಬೇಕಾಗ್ತದೆ. ಫಲ ಲಭ್ಯವಿದ್ದ ವಿಷಯವೋ ಉಂಟಾಗುವ ವಿಷಯವೋ, ಯಾವುದೇ ಫಲ ಇರಲಿ, ಅದಕ್ಕೆ ಅದಕ್ಕೆ ಭವಿಷ್ಯ ಅಂತಾರೆ. ಎಷ್ಟೇ ಜಾತಕ ಹಾಕಿ ಎಲ್ಲ ಮಾಡಿ ಎಲ್ಲ ಹೇಳಿ ಇಲ್ಲಿ ಹಿಂಗ್ ಮಾತಾಡ್ತದ, ಈಗ ಹಿಂಗ್ ಮಾತಾಡ್ತದ, ಇದು ಹಿಂಗ್ ಮಾತಾಡ್ತದ, ಏನೇ ಮಾಡ ಫಲ ಅದ ಆದ ಗ್ರಹ ಇರ್ ನೋಡ್ರಿ, ನೋಡ್ರಿ ಗ್ರಹ ಹೆಂಗ್ ಕೆಲಸ ಮಾಡಿಕ್ತದ ನೋಡ್ರಿ ಅಂತ ನೀ ತೋರಿಸಿದ್ರೂ ಕೂಡ ಅದು ವರ್ತಮಾನ ಅಲ್ಲ, ಭವಿಷ್ಯದಲ್ಲಿ ಆಗೋದಿದೆ. ನಿನಗೆ ಬರೀ ಜಾತಕ ಒಂದೇ ಕಾಣಿಸ್ತದೆ. ಯಾವುದ ಫಲ ಇರಲಿ ಭವಿಷ್ಯ, ಭವಿಷ್ಯತಿ, ನೀವು ಅದನ್ನ ಫ್ಯೂಚರ್ ಟೆನ್ಸ್ ನೊಳಗೆ ಮಾತಾಡ್ಬೇಕಾಗ್ತದೆ. ಭವಿಷ್ಯತಿ ಲಭ್ಯ ಇಲ್ಲ. ಹಾಗಾದರೆ ಫಲಾತ್ ಉತ್ಪದ್ಯಮಾನ ಸನ್ನ ಹೇತು ಎನ್ನುವಂತಹದ್ದು ಫಲದಿಂದ ಉಂಟಾಗುವಂತಾಗಿದ್ದರೆ ಫಲ ಅನ್ನುವಂತಹದ್ದೇ ಉಂಟಾಗೋದು. ಐ ರಿಪೀಟ್, ಫಲದಿಂದ ಹೇತು ಎನ್ನುವಂತಾಗಿದ್ದರೆ ಫಲ ಅನ್ನೋದು ಇದೆಯೋ ಏನು ಆಗುವುದು, ಫಲ ಅನ್ನೋದೇ ಇನ್ನು ಮುಂದೆ ಆಗುವುದು, ಇನ್ನು ಅದರಿಂದ ಹೇತು ಆಗುವುದು. ಕ್ಯಾ ಬಾತ್ ಕರ್ರ, ಫಲದಿಂದ ಹೇತು ಉಂಟಾಗುತ್ತದೆ ಅನ್ನುವ ನಿನ್ನ ಮಾತು ಸರಿ ಹೊಂದಿ ಬರುವುದಿಲ್ಲ. ಏಕೆಂದರೆ ಫಲ ಎನ್ನೋದೇ ಇನ್ನು ಉಂಟಾಗಿಲ್ಲ. ಫಲದಿಂದ ಹೇತು, ಯಾವ ಫಲದಿಂದ ಇನ್ನು ಮುಂದೆ ಆಗುವುದಿಲ್ಲ, ಅದೇ ಆಗಿಲ್ಲ. ಅವನು ಕಂಸನಿಗೆ ಹೇಳಿದಂತೆ, ಅದು ಆಕಾಶವಾಣಿ, ಎಂಟನೇ ಮಗುವಿನಿಂದ ನಿನಗೆ ಮರಣ ಇದೆ. ಇದ್ದ ಮಗುನ ಇನ್ನು ಉಂಟಾಗೋ ಮಗು, ಇವ ಅಲ್ಪ ಸ್ವಲ್ಪ ತಲೆ ಓಡಿಸಿದ್ರೆ ಆ ದೇವ್ರ ಹತ್ರ ಮಾತಾಡ್ಬೋದಾಗಿತ್ತು. ಈಗ ಎಲ್ಲಿದೆಯಪ್ಪ ಈ ಮಗು, ಅದು ಈಗ ಎಲ್ಲಿದೆ ಅದು? ಇಲ್ಲ, ಎಂಟನೇ ಮಗು ಆಗ್ತದಲ್ಲ ಆವಾಗ, ಅವಾಗ ತಾನೆ, ಅವಾಗ ತಾನೆ ಎಂಟನೇ ಮಗು ಆಗ್ಬೇಕಾದ್ರೆ 8 ವರ್ಷ. ಈ 8 ವರ್ಷದಲ್ಲಿ ಇನ್ ಸ್ವಲ್ಪ ಜಾಣ ಆಗಿದ್ದ ಅಂತಂದ್ರೆ ಇವೆಲ್ಲ ವಾದಗಳನ್ನು ಹಾಕಿ ಹೇಳ್ಬೋದಾಯ್ತು. ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ, ಜ್ಞಾನ ಇದ್ದಿರ್ತಾನೆ ಕಂಸ, ಸಂಸ್ಕಾರ ಇಲ್ಲ ಅವನಿಗೆ. ಅವನು ಸಂಸ್ಕಾರ ಇದ್ರೆ ಇಷ್ಟು ಭಯ ಬೀಳೋ ಅವಶ್ಯಕತೆ ಇದ್ದಿದ್ದಿಲ್ಲ ಅವನಿಗೆ, ಸಂಸ್ಕಾರ ಇಲ್ಲ ಅವನಿಗೆ. ನೀವು ವಿಚಾರ ಮಾಡಿ ನೋಡಿ, ಉಂಟಾಗದೇ ಇರುವ ಫಲವು ಏನಕ್ಕಾದರೂ ಹೇಗೆ ಕಾರಣವಾದೀತು? ನಿಮಗಲ್ಲಿ ಬಿಸಿಲು ಜಾಸ್ತಿ ಆಗ್ತದೆ, ಅಲ್ಲ ನಾನು ಅನುಭವಿಸೇನೆ. ನನಗೆ ಬಿಸಿಲು ಬಂದು ಬಂದು ಬಂದು ಬಡಿದು ಇಷ್ಟು ಆಗ ತಲೆನು ನಾವು ನಿಮಗೆ ದೊಡ್ಡ ಆಶ್ರಮ ಕಟ್ಸಿವಿ, ದೊಡ್ಡ ದೊಡ್ಡಿದ್ರು ನಮ್ಮನ್ನ ನೋಡ್ಕೊಂಬ ಪ್ರಶ್ನೆ ಅಲ್ಲ. ಈಗ ಅವ್ರು ಸರಿಯಾಗಿ ನೆರಳ ಕುತ್ಕೊಂಡ್ರೆ ಸಾಕಾಗಿದೆ ಅಷ್ಟೇ, ನೆರಳ ಕುತ್ಕೊಂಡ್ರೆ ಸಾಕಾಗಿದೆ. ಓಕೆ, ಸೊ ಹೀಗಾಗಿ ನ ಹೇತು ಪ್ರಸಿದ್ಧತಿ, ನಿನ್ನಿಂದ ಹೇತುವನ್ನ ಪ್ರಸಿದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ನಿನ್ನ ಅಭಿಪ್ರಾಯದಲ್ಲಿ ಫಲದಿಂದ ಹೇತು, ಫಲ ಇನ್ನು ಉಂಟಾಗೇ ಇಲ್ಲ, ಉಂಟಾಗದೇ ಇರುವ ಫಲ ಹೇತು ಹೇಗಾಗ್ತದೆ? ಅಂದಮೇಲೆ ನೀನು ಹೇತುವನ್ನು ಪ್ರಸಿದ್ಧ ಮಾಡಿ ನಿನ್ನ ಕಡೆಯಿಂದ ಆಗೋದಿಲ್ಲ. ಅಪ್ರಸಿದ್ಧ ಕಥಂ ಹೇತು ಫಲ ಉತ್ಪಾದಿಸ, ಇನ್ನು ಹೇತುವೇ ಯಾವಾಗ ಇನ್ನು ಪ್ರಸಿದ್ಧ ಆಗಿಲ್ಲ, ಹೇತುವಿನಿಂದ ಫಲ ಹೆಂಗ ಉಂಟಾಗ್ತದೆ? ಖಲಾಸ್, ಅವನು ಪಾಪರ ಕೈ ಎತ್ತಬೇಕಷ್ಟೇ. ಈಗ ಐ ಆಮ್ ಸಾರಿ ಅನ್ಬೇಕು ಅವ. ಈಗ ಫಲದಿಂದ ಹೇತು ಉಂಟಾಗುವ ಸಾಧ್ಯತೆ ಇಲ್ಲ, ಕಾರಣವೆಂದ್ರೆ ಫಲವೇ ಇನ್ನು ಉಂಟಾಗಿಲ್ಲ. ಹೌದಾ? ಹೇತುವಿನಿಂದ ಫಲ ಉಂಟಾಗುವ ಸಾಧ್ಯತೆ ಇಲ್ಲ, ಏಕೆಂದರೆ ಹೇತುವಿಗೆ ಸ್ಥಾನವೇ ಇಲ್ಲ. ಹೇತುವಿಗೆ ಎಲ್ಲಿದೆ ಸ್ಥಾನ? ಹೇತು ಅಪ್ರಸಿದ್ಧ. ಅಪ್ರಸಿದ್ಧವಾದ ಹೇತು ಪ್ರಸಿದ್ಧವಾದ ಫಲವನ್ನು ಹೇಗೆ ಉಂಟು ಮಾಡುತ್ತದೆ? ತಾತ್ಪರ್ಯ ಏನು? ಹೇತುನೂ ಇಲ್ಲ, ಫಲವೂ ಇಲ್ಲ. ಇದೆ ಅಂದ್ರೆ ಮಿಥ್ಯ ತೋರಿಕೆ. ಹೋಗಯ್ಯ ಅಖಾಡದಲ್ಲಿ ಬಿದ್ದುಬಿಟ್ಟ ಅವನಿಗೆ. ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಇದ್ರ ಬಗ್ಗೆ ಹೆಚ್ಚು ಚಂದ ಮಾಡಿದ್ದಾರೆ ನೋಡಿ. 237 ಯಥೋಕ್ತಃ. ಹೌದಲ್ಲ, ಅದು ಅಲ್ಲಿ ಹೋಗ್ಬಿಟ್ಟಿದೆ. ಜನ್ಯಾತ್ ಸತಃ ಅಲಬ್ಧ ಆತ್ಮಕಾತ್ ಫಲಾತ್ ಉತ್ಪದ್ಯಮಾನಃ ಸನ್ ಶಶವಿಷಾಣಾದೇಹಿ ಇವ ಅಸತಃ ನ ಹೇತು ಪ್ರಸಿದ್ಧ್ಯತಿ ಜನ್ಮ ನ ಲಭತೆ. ಹುಟ್ಟು ಅಂದ್ರೆ ಏನು? ಯಾವುದಕ್ಕೆ ಸ್ವರೂಪ ಪ್ರಾಪ್ತಿ ಆಗ್ತದೆ ಅದಕ್ಕೆ ಹುಟ್ಟು ಅಂತ ಕರ. ಸ್ವರೂಪ ಅಂದ್ರೆ ಏನು? ಸ್ವರೂಪ ಯಾವುದಕ್ಕೆ ಅದರದೇ ಆದಂತಹ ಸ್ವಂತ ರೂಪ ಲಭ್ಯ ಆಗ್ತದೆ ಅವಾಗ ಅದೇನಾಗ್ತದೆ? ಹುಟ್ಟು. ಸ್ವರೂಪ ಘಟ ಸ್ವರೂಪ. ಹೌದಾ? ಪಟ ಸ್ವರೂಪ. ಸ್ವರೂಪ ಸ್ವರೂಪ ಅದಕ್ಕೇನಂತ ಕರೀತಾರೆ? ಹುಟ್ಟು ಅಂತ ಕರೀತಾರೆ. ಈಗ ಹೇಳ್ತಾರೆ ಹುಟ್ಟುವುದಾಗಿದೆ ನಿಜ, ಅಲಬ್ಧಾತ್ಮಕ ಅಲಬ್ಧಾತ್ಮಕಾತ್ ಫಲಾತ್ ಅದು ಏನು ಸ್ವರೂಪವನ್ನು ಪಡೀತದೆ? ಮೊದಲು ಇರೋದಿಲ್ಲ, ಮೊದಲು ಇರೋದಿಲ್ಲ. ಅಲಬ್ಧ ಅಲಬ್ಧ ಆತ್ಮಕಾತ್ ಮೊದಲು ಅದು ಇರೋದಿಲ್ಲ. ಆಮೇಲೆ ಉತ್ಪದ್ಯಮಾನ ಫಲಾತ್ ಫಲ ರೂಪದಲ್ಲಿ ಉಂಟಾತ್. ಮೊದಲು ಇರೋದಿಲ್ಲ, ಏನು ಸ್ವರೂಪ. ಸ್ವರೂಪ ಅನ್ನುವುದೇ ಹುಟ್ಟು, ಅದು ಮೊದಲು ಇರೋದಿಲ್ಲ, ನಂತರ ಫಲ ರೂಪದಲ್ಲಿ ಉಂಟಾಗುತ್ತದೆ. ಇನ್ನ ಅದು ಮಲದ ಕೊಂಬಿನ ಉದಾಹರಣೆಯಲ್ಲಿ ಮೊದಲು ಇದ್ದಿದ್ದಿಲ್ಲ, ಈಗ ಅದಕ್ಕೆ ಸ್ವರೂಪ ಬಂತು. ಅಲ್ಲಿಗಲ್ಲಿಗೆ ತಲೆ ಆಯ್ತಾ? ಮೊದಲು ಇದ್ದಿದ್ದಿಲ್ಲ, ಈಗ ಅಲ್ಲಿಗೇನೇ ಪ್ರಾಪ್ತಿ ಆಯ್ತು? ಅದಕ್ಕೆ ಸ್ವರೂಪ ಪ್ರಾಪ್ತಿ ಆಯ್ತು. ಆದ್ದರಿಂದ ಈ ಮೊಲದ ಕೊಂಬು ಅನ್ನುವಂಥದ್ದೇನಿದೆಯೋ ಒಂದು ಸೆಕೆಂಡ್ ಕನ್ಫ್ಯೂಷನ್. ಅಸಂಬಂಧ ದೋಷೇನ ಅಪೋದಿತಿ ಅಪಿ ಹೇತು ಫಲಯೋ ಕಾರ್ಯಕಾರಣ ಭಾವೆ ಶಶವಿಷಾಣಾದೇ ಇವ ಅಸತಃ ನ ಹೇತು ಪ್ರಸಿದ್ಧತಿ. ಶಶವಿಷಾಣಾದೇ ಇವ ಅದೇ ಮೊದಲು ಇದ್ದಿದ್ದಿಲ್ಲ ಅಂತ ಅರ್ಥ, ಇಲ್ಲ ಅಂತ ಅರ್ಥ. ಇಲ್ಲ ಅಂತಂದ್ರೆ ಶಶವಿಷಾಣದಂತೆ, ಶಶವಿಷಾಣವು ಮುಂದಿನ ಹೇತುವಿಗೆ ಹೇಗೆ ಕಾರಣವಾಗಿದೆ. ಶಶವಿಷಾಣ ಎನ್ನುವ ಫಲವು ಹೇಗೆ ಕಾರಣವಾಗಿದೆ. ಜನ್ಮ ನ ಲಭತೆ ಅಲದ್ಧಾತ್ಮಕ ಅಪ್ರಸಿದ್ಧ ಅಸ್ಮಿನ್ ಶಶವಿಷಾಣ ವಿಕಲ್ಪ ತವ ಕಥಂ ಫಲಂ ಉತ್ಪಾದಯಿಷ್ಯತಿ. ನ ಹಿ ತನ ಹಿ ಇತರೆ ಇತರ ಅಪೇಕ್ಷಿಸಿದ್ದೋ ಶಶವಿಷಾಣ ಕಲ್ಪಯೋ ಕಾರ್ಯಕಾರಣ ಭಾವೇನ ಸಂಬಂಧ ಕುಚಿತ ದೃಷ್ಟ ಅನ್ಯಥಾ ವಾ ಇತ್ಯ ಅಭಿಪ್ರಾಯ. ಹೇಳಿ, ಓಕೆ, ಬರ್ಕೊಳ್ಳಿ. ಇನ್ನು ಭವಿಷ್ಯ, ಇನ್ನು ಮುಂದೆ ಹುಟ್ಟುವಾದಂತಹ ಸದ್ಯ ಸ್ವರೂಪವನ್ನ ಪಡೆಯದೇ ಇರುವಂತಹ ಫಲದಿಂದ ಅಕಸ್ಮಾತ್ ಹೇತು ಎನ್ನುವುದು ಸಾಧ್ಯವಿದ್ದರೆ ನಿನ್ನಿಂದ ಸಿದ್ಧ ಮಾಡಲು ಆಗುವುದಿಲ್ಲ. ಏಕೆಂದರೆ ಯಾವ ಫಲದಿಂದ ಹೇತು ಉಂಟಾಗಬೇಕಾಗಿದೆಯೋ ಆ ಫಲವೇ ಮೊಲದ ಕೊಂಬಿನಂತೆ ಅಸತ್ತಾಗಿದೆ. ಮುಖ್ಯವಾದ ಅಸತ್ತಾಗಿರುವ ಮೊಲದ ಕೊಂಬಿನಿಂದ ಹೇಗೆ ಏನೂ ಉಂಟಾಗುವ ಸಾಧ್ಯತೆ ಇಲ್ಲವೋ ಹಾಗೆಯೇ ಅಲಭ್ಯವಾದಂತಹ ಹೇತುವಿನಿಂದಲೂ ಕೂಡ ಯಾವ ಫಲವೂ ಸಾಧ್ಯವಿಲ್ಲ. ಭಾಷೆಯಲ್ಲಿ ಕಥಂ ಫಲಂ ಉತ್ಪಾದಯಿಷ್ಯತಿ, ಭಾಷೆಯಲ್ಲಿ ಕಥಂ ಫಲಂ ಉತ್ಪಾದಯಿಷ್ಯತಿ, ಹೇಗೆ ಫಲವು ಉಂಟಾದೀತು, ಯಾವುದರಿಂದ, ಇಲ್ಲದೇ ಇರುವ ಹೇತುವಿನಿಂದ. ಇಲ್ಲದೇ ಇರುವ ಫಲದಿಂದ ಹೇಗೆ ಹೇತು ಉಂಟಾಗುವ ಸಾಧ್ಯತೆ ಇಲ್ಲವೋ ಹಾಗೆ ಇಲ್ಲದೇ ಇರುವ ಹೇತುವಿನಿಂದ ಫಲ ಉಂಟಾಗುವ ಸಾಧ್ಯತೆ ಇಲ್ವೇ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಸದ್ಯ ಇಲ್ಲಲ್ಲ, ಭವಿಷ್ಯದಲ್ಲಿ ಸದ್ಯ ಇಲ್ಲಲ್ಲ. ಇಲ್ಲದೇ ಇರುವುದು ಏನಕ್ಕಾದರೂ ಹೇಗೆ ಕಾರಣವಾದ, ಇಲ್ಲದೇ ಇರುವ ಫಲವು ಏನಕ್ಕಾದರೂ ಹೇಗೆ ಕಾರಣವಾದೀತು, ಇನ್ನ ಇಲ್ಲದೇ ಇರುವ ಕಾರಣವು ಹೇಗೆ ತಾನೇ ಫಲಕ್ಕೆ ಕಾರಣವಾದೀತು. ತಾತ್ಪರ್ಯ ಏನು? ಫಲವೂ ಇಲ್ಲ, ಹೇತು ಇಲ್ಲ. ಹೀಗೆ ಇತರೇತರ ಅಪೇಕ್ಷೆ ಸಿದ್ಧಿಯೋ ಇತರೇತರ ಅಪೇಕ್ಷೆ ಸಿದ್ಧಿಯೋ ಅಂದ್ರೆ ಒಂದರ ಇರುವಿಕೆಯನ್ನು ಬಯಸಿ ಮತ್ತೊಂದು ಸಿದ್ಧ ಮಾಡುವಿಕೆ, ಬಲ ಕೊಂಬಿನ ಇರುವಿಕೆಯನ್ನ ಬಯಸಿ ಎಡಕೊಂಬಿನ ಇರುವಿಕೆಯನ್ನು ಸಿದ್ಧ ಮಾಡುವುದು ವ್ಯವಹಾರದಲ್ಲಿ ಹಾಗೆ ಕಂಡು ಬಂದಿಲ್ಲ. ಕ್ವಚಿತ್ ನ ದೃಷ್ಟ ಅನ್ಯಥಾ ವಾ ಇತಿ ಅಭಿಪ್ರಾಯ. ಏನು ನ ದೃಷ್ಟ? ಶಶವಿಷಾಣ ಕಲ್ಪಯೋ ಕಾರ್ಯಕಾರಣ ಭಾವೇನ ಸಂಬಂಧ ಮಲದ ಕೊಂಬಿನಂತಿರುವ ಈಗೇನಾಯ್ತೀಗ ಫಲವು ಮತ್ತು ಹೇತು ಇವು ಮಲದ ಕೊಂಬಿನಂತೆ ಎರಡು ಕೊಂಬುಗಳಾಗಿವೆ. ಇದರ ಯಾವುದಕ್ಕೆ ಯಾವ ಸಂಬಂಧ? ಮಲದ ಕೊಂಬಿನಂತೆ ಹೇತು ಫಲಗಳು ಕಾರ್ಯಕಾರಣ ಭಾವದಲ್ಲಿ ಇದ್ದದ್ದಾದರೆ ಯಾವ ಸಂಬಂಧವನ್ನು ನಾವು ಜೋಡಿಸಲು ಸಾಧ್ಯವಿಲ್ಲ. ಸೊ ತಾತ್ಪರ್ಯ ಏನು ಸಿದ್ಧಾಯ್ತು ಹೇಳ್ರಿ ಈಗ, ಯುಗಪತ್ ಸಾಧ್ಯವಿಲ್ಲ. 241 ಅಸಂಬಂಧ ದೋಷೇಣ ಅಪೋದಿತಿ ಅಪಿ ಹೇತುಫಲಯೋಃ ಕಾರ್ಯಕಾರಣಭಾವೇ. ಮೊದಲನೇ ಭಾಗದಲ್ಲಿ ನಿಮ್ಮ ವಾದದಲ್ಲಿ ದೋಷ ಕಂಡು ಬರ್ತದೆ. ಏನು? ಅಸಂಬಂಧ ದೋಷೇಣ. ಆ ದೋಷದಿಂದಾಗಿ ಯಾವ ದೋಷ? ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನುವ ದೋಷದಿಂದಾಗಿ ಹೇತುಫಲಯೋ ಕಾರ್ಯಕಾರಣ ಭಾವಿ ಅಪೋದಿತಿ. ಹೇತುಫಲಯೋ ಕಾರ್ಯಕಾರಣ ಭಾವೇ ಅಪೋದಿತಿ. ಹೇತುಫಲಗಳಿಗೆ ಕಾರ್ಯಕಾರಣ ಭಾವವನ್ನು ಅಲ್ಲಗಳೆಯಲಾಗುತ್ತದೆ. ಹೇತು ಫಲಗಳಿಗೆ ಕಾರ್ಯ ಕಾರಣ ಭಾವವನ್ನು ಅಲ್ಲಗಳೆಯಲಾಗುತ್ತದೆ. ಹೀಗೆ ಅಲ್ಲಗಳೆಯೋದ್ರಿಂದ ನೀವೇನು ಸಾಧಿಸಿದ್ರಿ ಸಿದ್ಧಾಂತಿಗಳು? ಹೇಳ್ತೀವಿ, ಯದಿ ಹೇತೋ ಫಲಾತ್ ಸಿದ್ಧಿ ಫಲ ಸಿದ್ಧಿಶ್ಚ ಹೇತುತಃ ಕತರತ ಪೂರ್ವ ನಿಷ್ಪನ್ನ ಯಸ್ಯ ಸಿದ್ಧಿರಪೇಕ್ಷಯಾ ಹೇತೋ ಫಲ ಸಿದ್ಧಿ ಫಲ ಸಿದ್ಧಿಶ್ಚ ಹೇತುತಃ ಕತರತ ಪೂರ್ವ ನಿಷ್ಪನ್ನ ಯಸ್ಯ ಸಿದ್ಧಿರಪೇಕ್ಷಯಾ. ಹೇತು ಹೇತೋ ಫಲಾತ್ ಸಿದ್ಧಿ ಚ ಫಲಸಿದ್ಧಿ ಹೇತುತಃ ಕತರತ ಪೂರ್ವ ನಿಷ್ಪನ್ನ ಯಸ್ಯ ಸಿದ್ಧಿ ಅಪೇಕ್ಷೆಯ. ಫಲದಿಂದಾಗಿ ಹೇತು ಸಿದ್ಧವಾಗಿದ್ದಾದರೆ ಮತ್ತು ಹೇತುವಿನಿಂದಾಗಿ ಫಲವು ಸಿದ್ಧಿಸಿದ್ದಾದರೆ ಅನ್ನುವುದು ನಿನ್ನ ಅಭಿಪ್ರಾಯವಾಗಿತ್ತು. ಈಗ ಅದೇ ಅಭಿಪ್ರಾಯ ಇರಬಹುದು. ಇವು ಎರಡರಲ್ಲಿ ಕತರತ ಪೂರ್ವ ನಿಷ್ಪನ್ನ ಇವೆರಡರಲ್ಲಿ ಮೊದಲು ಯಾವುದು? ಯುಗಪತ್ತಂತೂ ಸಾಧ್ಯ ಇಲ್ಲ ಅಂತಾಯ್ತು, ಹಾಗಾದ್ರೆ ಮೊದಲು ಯಾವುದು? ಯಸ್ಯ ಸಿದ್ಧಿ ಅಪೇಕ್ಷೆಯ. ಮೊದಲು ಯಾವುದು ಸಿದ್ಧವಾಗುತ್ತದೆ? ಫಲವು ಮೊದಲು ಸಿದ್ಧವಾಗ್ತದೋ ಹೇತು ಮೊದಲು ಸಿದ್ಧ ಆಗ್ತದೆ? ಮೊದಲು ಯಾವುದು ಬಿಡುದಲ್ಲ ನಿಂಗೆ. ಯುಗಪತ್ತಂತೂ ಸಾಧ್ಯ ಇಲ್ಲ ಅಂತ ನಾವೀಗ ಸಾಕಷ್ಟು ಜಿಜ್ಞಾಸ ಮಾಡಿದ್ವಿ. ಹಾಗಾದ್ರೆ ಹಾಗಿದ್ದಲ್ಲಿ ಮೊದಲು ಯಾವುದು, ನಂತರ ಯಾವುದು? ನನಗೆ ಉತ್ತರ ಕೊಡು. ಯದಿ ಹೇತೋ ಫಲ ಸಿದ್ಧಿ, ಫಲದಿಂದಾಗಿ ಹೇತು ಅನ್ನುವಂಥದ್ದು ಸಿದ್ಧವಾಗಬೇಕಾಗಿದ್ದಲ್ಲಿ ಅಥವಾ ಹೇತುವಿನಿಂದಾಗಿ ಫಲವು ಸಿದ್ಧವಾಗಬೇಕಾಗಿದ್ದಲ್ಲಿ ಮೊದಲು ಯಾವುದು ಹೇಳು. ಏನು ಕೇಳಿದಂಗಾಯ್ತು? ಕಾರಣ ಯಾವುದು ಅಂತ ಕೇಳಿದಂಗಾಯ್ತು. ಕಾರ್ಯ ಯಾವುದು? ಕಾರಣ ಯಾವುದು? ಕಾರ್ಯ. ಬಳಿ ಭಾಷ್ಯ ನೋಡ್ಕೊಂಬಿಡಿ. 262 ಯದಿ ಹೇತು ಫಲಯೋ ಅನ್ಯೋನ್ಯ ಸಿದ್ಧಿ ಅಭ್ಯುಪಗಮ್ಯತೆ ಇವ ತ್ವಯಾ ಕತರತ ಪೂರ್ವ ನಿಷ್ಪನ್ನಂ ಹೇತುಫಲಯೋ ಯಸ್ಯ ಪಶ್ಚಾದ್ಭಾವಿನಃ ಸಿದ್ಧಿಃ ಸ್ಯಾತ್ ಪೂರ್ವಸಿದ್ಧಿ ಅಪೇಕ್ಷಯಾ ತದ್ಬ್ರೂಹಿ ಇತ್ಯರ್ಥಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ ಜೀ. ಓಂ ನಾರಾಯಣ ನಾರಾಯಣ ನಾರಾಯಣ. ಚಲೋ ಸೋ